ಶ್ರೀಮತ್ಯೈ ಗೋದಾಯೈ ನಮಃ, ಶ್ರೀಮತೇ ರಾಮಾನುಜಾಯ ನಮಃ, ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ, ಶ್ರೀಮತೇ ಶ್ರೀರಂಗರಾಮಾನುಜ ಮಹಾದೇಶಿಕಾಯ ನಮಃ, ಶ್ರೀಮತೇ ಶ್ರೀವರಾಹ ಮಹಾದೇಶಿಕಾಯ ನಮಃ, ಅಸ್ಮದ್ಗುರುಪರಂಪರಾಯೈ ನಮಃ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣ ಪಾರಾಥ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸ್ವೋಚಿಷ್ಟಾಯಾಂ ಸಜಿನಿಗಳಿತಂ ಯಾಭಲಾತ್ಕೃತ್ಯ ಭುಂಕ್ತೆ ಗೋಧಾ ತಸ್ಯೈ ನಮಯಿದಮಿದಂ ಭೂಯ ಏವಾಸ್ತು ಭೂಯಃ. ನಮಃಸರ್ವೇಭ್ಯಃ, ಸರ್ವೇಭ್ಯೋ ನಮೋ ನಮಃ. ಭಾಗ್ಯವಂತಃ ಶ್ರೀವೈಷ್ಣವಾಹ, ಯತೋಹಿ ವಿದ್ಯಮಾನೈಃ ಪ್ರಮಾಣಾಂತರೈಃ ಸಹ ಭಕ್ತಿರಸಗರ್ಭಿತನಾಲಾಯದ ದಿವ್ಯಪ್ರಬಂಧಂ ಚತುಃಸಹಸ್ರ ದಿವ್ಯಪ್ರಬಂಧಾಃ ಅಪಿ ವಿದ್ಯಂತೆ ತೇಷಾಂ. ಕಿಂಚಿದಪಿ ಭಗವತಃ ಜ್ಞಾನಂ ಯಸ್ಯ ಅಸ್ತಿ, ಭಗವತಃ ಭಕ್ತಿರ್ ಈಶಾ ಯಸ್ಮಿನ್ ವರ್ತತೆ ಯಸ್ಯಾಂ ವರ್ತತೆ, ಯದಿ ಪ್ರಯತ್ನಃ ಈಷತ್ ಕ್ರಿಯೇತ ದಿವ್ಯಪ್ರಬಂಧಾನ್ ಪಠಿತುಂ ಅನುಭವಿತುಂ ತರ್ಹಿ ತೇ ಏತಾನ್ ಪ್ರಬಂಧಾನ್ ವಿಹಾಯ ಪರಿತ್ಯಜ್ಯ ನ ಕುತ್ರಾಪಿ ಪ್ರಯತ್ನಂ ಕುರುವಂತಿ. ಅತ್ರ ಯೇ ಭಾವಾಃ ಸಂತಿ ಭೋಕ್ತುಂ ಅಸ್ಮಾಭಿಃ ತೇ ನೈವ ಶಕ್ಯಂ ವರ್ಣಯಿತುಂ ಮಾತುಂ. ಅತಯೇವ ದಿವ್ಯ ಪ್ರಬಂಧಾಃ ಮಹಾಭಾಗ್ಯಾತ್ ಲಬ್ಧಾಃ ಇತಿ ಹಿ ಮಂತವ್ಯಃ. ಏಕೈಕಸ್ಯಾಪಿ ಪ್ರಬಂಧಸ್ಯ ಪ್ರಾಮಾಣ್ಯಂ ವರ್ತತೆ ಅಪಿ ಚ ಮಹಿಮಾ ಅಧಿಕತೆಯ ಭಾಸತೆ. ತಥಾಪಿ ತ್ರಿಪಾವಿ ಪ್ರಬಂಧಸ್ಯ ಯಾವಾನ್ ಮಹಿಮಾ ವರ್ತತೆ ಸಹ ಶ್ಲಾಘನೀಯ. ತ್ರಿಂಶತ್ಪದ್ಯಾತ್ಮಕ ಪ್ರಬಂಧೇಸ್ಮಿನ್ ಅಷ್ಟಮಪದ್ಯಪರ್ಯಂತಂ ವಯಂ ಅನುಭೂತವಂತಃ. ಇದಾನಿಂ ನವಮ ಪದ್ಯಸ್ಯ ಅರ್ಥಂ ಶೃಣುಮಃ. ತೂಮನಿ ಮಾಡತ್ ಇತಿ ಹಿ ಆರಭ್ಯತೆ. ಷಷ್ಟ ಸಪ್ತ ಸಪ್ತಮ ಅಷ್ಟಮ ಪದ್ಯೈಃ ತಿಸ್ರಃ ಬಾಲಿಕಾಃ ಪ್ರಬುದ್ಧಾಃ ಆಸನ್ ಗೋಪಕನ್ಯಾಭಿಃ. ಇದಾನಿಂ ಅನೇನ ಪದ್ಯೇನ ಕಾಚನ ಬಾಲಿಕಾ ಪ್ರಬೋಧ್ಯತೆ ಯಾ ಸ್ವಗೃಹೇಯೇವ ಪ್ರತಿಕ್ಷಮಣಾ ಅಸ್ತಿ ಕೃಷ್ಣ. ಸಾ ಏವ ಮನ್ಯತೆ ಕೃಷ್ಣ ಸ್ವಯಂ ತತ್ರ ಆಗತ್ಯ ತಯಾ ಸಹ ಖೇಲನಾದಿನ್ ಕರಿಷ್ಯತಿ ಇತಿ ಏವಂ ಮತ್ವಾ ಗೃಹೇಯೇವ ತಿಷ್ಠತಿ. ಸರ್ವವಿಧ ಅಲಂಕಾರಾದೀನ್ ಕೃತ್ವಾ ತಸ್ಯಾಃ ಶಯ್ಯಾಯಾಮೇವ ಪ್ರತೀಕ್ಷಮಾನ ವರ್ತತೆ. ಕೃಷ್ಣಃ ತತ್ರ ಆಗಚ್ಚೇತ್ ಅಹಂ ಕುತಃ ತಸ್ಯ ಸಮೀಪೆ ಗಚ್ಚಾಮಿ ಇತಿ ಹಿ ತಸ್ಯಾಃ ಭಾವಃ. ಯದಿ ತಸ್ಮೈ ಅಪಿ ಅಹಂ ರೋಚತೆ ತರ್ಹಿ ಸಹ ತತ್ರ ಆಯಾತು, ಸಹ ತತ್ರ ಆಗಚ್ಚತು, ತಾವತ್ ಕಾಲಂ ಅಹಂ ಅತ್ರೈವ ತಿಷ್ಠಾಮಿ ಇತಿ ಭಾವ. ಏವಂ ವಕ್ತುಂ ಶಕ್ಯಂ ವಾ, ಸಾಧುವಾ ಸಾಧುರ್ವಾ ಏಷಾ ಉಕ್ತಿಃ ಇತಿ ಪೃಚ್ಛಾಮಶ್ಚೇತ್, ಶ್ರೀಮದ್ ರಾಮಾಯಣೇ ಅಪಿ ಈದಿಶಿ ಉಕ್ತಿಃ ಶ್ರೂಯತೆ. ಸೀತಾದೇವಿ ಸ್ವಯಮಪಿ ಅಶಕ್ನೋತ್ ಲಂಕಾಂ, ಲಂಕಾಯಾಃ ನಿರ್ಗತ್ಯ ಚಿತ್ರಕೂಟಂ ವಾ ತತ್ರ ರಾಮಸ್ಯ ಸ್ಥಳಂ ಪ್ರಾಪ್ತಂ, ತಥಾಪಿ ಸಾ ಏವಂ ಮುಕ್ತವತಿ, ರಾಮಃ ಅತ್ರ ಆಗತ್ಯ ಮಾಂ ನಯತು, ತದೇವ ಶೋಭನಂ ಇತಿ. ತದ್ವತ್ ಅತ್ರಾಪಿ ಗೋಪಕನ್ಯಾ ತಮೇವ ಭಾವಂ ಸ್ವೀಕೃತ್ಯ ಪ್ರತೀಕ್ಷಮಾನಾ ವರ್ತತೆ. ಅಸ್ತು, ಇದಾನೀಂ ಪದ್ಯಂ ಶ್ರಾವಯಾಮಿ. ತೂಮಣಿ ಮಾಡತ್ತ ಚುಟ್ರಂ ವಳಕ್ಕರಿಯ ಧೂಪಂ ಕಮಗತ್ತುಯಿರಣಮೇಲ್ ಕಣ್ವಲರಂ, ಮಾಮಹಾನ್ ಮಗಳೇ ಮಣಿಕದವಂ ತಾಳ್ ತಿರವಾಯ್, ಮಾಮೀರವಳ ಎಳುಪ್ಪೀರೋ ಉನ್ಮಗಳ್தான் ஊமயோ அன்று செவிடோ அனந்தலோ, ஏமப் பெருந்துயில் மந்திரப் பட்டாளோ, மாமாயன் மாதவன் வைகுந்தனென்றென்று நாமம் பலவம் நவின்றேலோ ரெம்பாவாய். தூமணி மாடத்துச் சுற்றும் வழக்கரிய தூபங்கமயத் துயிலனமேல் கண்வளரும், மாமான் மகளே மணிக்கதவம் தாழ் திறவாய், மாமீரவளை எழுப்பீரோ உன்மகள்தான் ஊமையோ அன்று செவிடோ அனந்தலோ, ஏமப் பெருந்துயில் மந்திரப்பட்டாளோ, மாமாயன் மாதவன் வைகுந்தன் என்றென்று நாமம் பலவும் நவின்றேலோ ரெம்பாவை. மாமான் மகளே மணிக்கதவம் தாழ் திறவாய், துவாரம் உத்காட்டைய. மாமான் மகளே மாதுலசிய புத்ரி இதி சம்பந்தம் அதிகத்திய ஆக்வயந்தி பாலிகாக கோபகன்யாக. மாதுலசிய புத்ரி இதி மாமான் மகளே விசேஷத்தக சம்பந்தம் உத்திஷ்ய ஆக்வானம் குருவந்தி. சா கதா கதம் வர்த்ததே சா, தூமணி மாடத்து சுற்றும் வழக்கறிய தூபங் கமக துயிலனமேல் கண் வளரும், கண் வளரும் இத்தியுக்தே சா சயனம் குர்வானா அஸ்தி, சயனம் கரோதி அந்த குத்ர துயிலனமேல் ஷையா வர்த்ததே தஸ்ய உபரி சயனஸ்ய கதே ಯಾಹ ಸಾಮಗ್ರೇಹ ವರ್ತತೆ ತಾಹ ಸರ್ವಾಪಿ ತತ್ರ ವರ್ತಂತೆ, ತಾಭಿಸ್ ಸಹ ಸಾ ಶಯನಂ ಕರೋತಿ. ಅಪಿಚ ಧೂಪಂ ಕಮಯ ಸುಗಂಧೋಪಿ ತತ್ರ ಆಯಾತಿ, ಸುಗಂಧೋಪಿ ತತ್ರ ಆಯಾತಿ. ಸುಗಂಧ ತಾವತ್ ಆಯಾತು ಆಗಚ್ಚತು ಭವತು, ಕಿಂತು ತೂಮಣಿ ಮಾಡತ್ತು ಚುಟ್ರಂ ವಳಕ್ಕರಿಯ ಇದಾನಿಂ ಕಿಮರ್ಥಂ ದೀಪಾಹ ತತ್ರ ವರ್ತಂತೆ. ಸುತ್ರಂ ವಳಕ್ಕರಿಯ ಸರ್ವತಃ ಸರ್ವತಃ ದೀಪಾಹ ಪ್ರಕಾಶೇನ ವರ್ತಂತೆ, ಪ್ರಕಾಶೈ ಸಹ ವರ್ತಂತೆ ದೀಪಾಹ. ಕಥಂ ತತ್, ತರ್ಹಿ ತೂಮಣಿ ಮಾಡತ್, ತೂಮಣಿ ಇತ್ಯುಕ್ತೆ ಮಾಣಿಕ್ಯ ಅಶ್ಮಾನಿ ಅಥವಾ ರತನಾನಿ, ತೈಹಿ ನಿರ್ಮಿತಾನಿ ಭವತಿ ತಸ್ಯಾಹ ಪ್ರಕೋಷ್ಠ. ಮಾಡಂ ಇತ್ಯುಕ್ತೆ ಶಯನ ಪ್ರದೇಶ ವಿಶೇಷ, ಪ್ರದೇಶ ವಿಶೇಷ. ತತ್ರ ಹಿ ಶಯ್ಯಾ ಅಲಂಕೃತ ವರ್ತತೆ ರತ್ನ ಖಂಡೈ. ಯದಿ ಏಕ ಏವ ದೀಪ ಸ್ಯಾತ್ ತಸ್ಮಾತ್ ಯಹ ಪ್ರಕಾಶಃ ನಿರ್ಗಚತಿ ಸಹ ರತ್ನ ಖಂಡೇಶು ಪ್ರತಿಬಿಂಬಿತಂ ವರ್ತತೆ ತಸ್ಯೈವ ಪ್ರತಿಬಿಂಬಾನಿ ಅನ್ಯೇ ಸರ್ವಾಣ್ಯಪಿ ಇತಿ ಭವಿತುಮರ್ಹತಿ. ಅಥವಾ ಸರ್ವತ್ರ ಏವ ದೀಪಾಃ ವರ್ತಂತೆ ಇತ್ಯಪಿ ವಕ್ತುಂ ಶಕ್ಯತೆ. ತರ್ಹಿ ಸಂದೇಹಃ ಕಶ್ಚನ ಉದೇತಿ, ಯದಿ ತಸ್ಯಾಃ ಶಯನಮೇವ ಪ್ರಾಧಾನ್ಯಂ ಕರ್ಮ, ತರ್ಹಿ ಕಿಮರ್ಥಂ ತತ್ರ ದೀಪಾಃ ವರ್ತಂತೆ ಗಂಧಃ ವರ್ತಂತೆ ಇತಿ ಚೇತ್, ತರ್ಹಿ ತೇ ಅನುಮಾನಂ ಕುರುವಂತಿ, ತಾಹ ಅನುಮಾನಂ ಕುರುವಂತಿ, ಕೃಷ್ಣಸ್ಯ ಪ್ರತೀಕ್ಷಾಂ ಕೃತ್ವಾ ಏವ ಸಾ ಶಯ್ಯಾಯಾಂ ಇದಾನಿಂ ತಿಷ್ಠತಿ ನ ಸ್ವಪಿತಿ ಇತಿ. ಏವಂ ಉಕ್ತ್ವಾಪಿ ಸಮಾಧಾನಂ ಕಿಮಪಿ ನ ಆಯಾತಿ ಅಂತಃ. ಅತೇವ ಸ್ವಪಂತ್ಯಾಃ ಮಾತರಂ ಆಹ್ವಯಂತಿ ಮಾಮೀರ್ ಅವಳ ಏಪಿರೋ. ಮಾಮೀರ್ ಇತ್ಯುಕ್ತೆ ಮಾತುಲಸ್ಯ ಪತ್ನಿ. ಆದರೇನ ಮಾಮೀರ್ ಇತಿ ಆಹ್ವಯಂತಿ. ಕೃಪಯಾ ಭವತ್ಯಾಃ ಪುತ್ರೀಂ ಪ್ರಬೋಧಯತು ಇತಿ ಮಾಮೀರ್ ಅವಳ ಏಪಿರೋ. ತರ್ಹಿ ಸಾ ಕಿಲ ಉಚ್ಯೇತ, ಭವತ್ಯಃ ಏವ ತಸ್ಯಾಃ ಜಾಗರಣಂ ಕುರುವಂತು, ಕಿಮರ್ಥಂ ಮಾಂ ಆಹ್ವಯಂತಿ ಇತಿ ಚೇತ್, ತಾಹ ಪ್ರತಿವದನಂ ದದತಿ, ಉನ್ಮಹಳ್ ದಾನ್ ಊಮಯೋ ಅನ್ಪೃಚ್ಛ ವಿಡೋ. ಕಿಂ ಭವತ್ಯಾಃ ಪುತ್ರಿ ನ ವಕ್ತುಂ ಶಕ್ನೋತಿ, ಮೂಕಾ ವಾ ಅಥವಾ ಭದಿರಾ ವಾ, ಕಿಯತ್ಕಾಲ ಪರ್ಯಂತಂ ವಯಂ ಅತ್ರ ಏವ ತಿಷ್ಠತ್ಯಃ ತಿಷ್ಠಂತ್ಯಃ ತಾಮೇವ ಆಹ್ವಯಂತ್ಯಃ ಸ್ಮಃ. ತನ್ನೈವ ಶ್ರುತವತಿ ವಾ ಅಥವಾ ತಸ್ಯ ವಕ್ತುಂ ಇದಾನಿಂ ಶಕ್ತಿರ್ನಾಸ್ತಿ ವಾ. ಅನಂತಲೋ, ಅನಂತಲೋ ಇತ್ಯುಕ್ತೆ ಮದಃ ಇತಿ ವಕ್ತುಂ ಶಕ್ಯತೆ. ಅಹಂಕಾರೇನ ಸಾ ಪೀಡಿತ ಸಂತಿ ಸತಿ ಅಂತಃ ಏವ ನ ಉತ್ತರಂ ಅಥವಾ ಸಮಾಧಾನಂ ಅಪ್ರದಾಯ ತಿಷ್ಟತಿ ಇತಿ ಭಾವಃ ಅನಂತಲೋ. ಅಥವಾ ಏಮಪಿ ಸ್ಯಾತ್ ಏಮ ಪೆರುಂದುಯಿಲ್ ಮಂದಿರ ಪಟ್ಟಾಲೋ ಸಂತಿಕಲು ಮಂತ್ರ ಯುಕ್ತಾನಿ ಕಿಮಪಿ ಮಂತ್ರಂ ವಾ ತಂತ್ರಂ ವಾ ಯಂತ್ರೈ ಸಹ ಕೃತ್ವಾ ಲೋಕಾನ್ ನಿದ್ರಾಯಾಂ ಸ್ಥಾಪಯಿತುಂ ಶಕ್ಯತೆ. ತದ್ವತ್ ಕುತ್ರಾಪಿ ಮಂತ್ರೇಣ ಸಾ ಪೀಡಿತಾ ಸತಿ ಗಾಢ ನಿದ್ರಾಯಾಂ ಭವತಿ ವಾ ಏಮ ಪೆರಂದುಯಿಲ್ ಮಂದಿರ ಪಟ್ಟಾಲೋ ಇತಿ. ಮಂತ್ರವಾದಿನಃ ಸಂತಿ ಖಲು ತೇಷಾಂ ಶಕ್ತಿರ್ ವರ್ತತೆ ವಿಧ್ಯತೆ ಯೇನ ಯಯಾ ತೇ ಅನ್ಯಾನ್ ಪೀಡಯಂತಿ. ತದ್ವತ್ ಕಿಂ ಸಾಪಿ ಕೇನಾಪಿ ಪ್ರಭಾವೇನ ಪೀಡಿತಾವಾ ಇತಿ. ಮಾಮಾಯನ್ ಮಾಧವನ್ ವೈಗುಂದನ್ ಎನ್ರೆಂಡ್ರೆ ನಾಮಂ ಫಲವಂ ನವೀಂದ್ರೇಣೋ ರಂಭಾವಾಯ್ ಅಸ್ಮಾಭಿ ಸಹ ಸಜ್ಜೀಭೂತ್ ಬಹಿರಾಗತ್ಯ ಮಾಧವ ವೈಕುಂಠ ವೈಕುಂಠ ಮಾಮಾಯ ಸಕಲು ಮಾಯಾವಿ ಕೃಷ್ಣ ಏವ ಮಾಯಾವಿ. ಮಾಯನ್ ಮಾಮಾಯನ್ ಮಾಯನ್ ಇತಿ ಶಬ್ದಸ್ಯ ವ್ಯಾಖ್ಯಾನಂ ಬಹು ವರ್ತತೆ. ಭಗವತಃ ಆಶ್ಚರ್ಯ ಚೇಷ್ಟಾಃ ಯಾಃ ವರ್ತಂತೆ ತಾನ್ ಅಸ್ಮಾಕಂ ವರ್ಣನೆ ನೈವ ಅಂತರ್ ಭವತಿ ಭವಂತಿ. ಯತೋ ವಾಚೋ ನಿವರ್ತಂತೆ ಇತಿ ಹಿ ಶ್ರುತಿರಪಿ ವದತಿ. ಆಶ್ಚರ್ಯ ಶಕ್ತಿರ್ ಹಿ ಪ್ರಕೃತಿ ಹಿ ಮಾಯಾ ತಸ್ಯ ತಾದೃಶಿ ಆಶ್ಚರ್ಯ ಪ್ರಕೃತಿಂ ಸ್ವಸ್ಯ ಅಧೀನೆ ಸ್ಥಾಪಯನ್ ಸಖಲು ಬಹುವಿಧ ಚೇಷ್ಟಾನಿ ಚೇಷ್ಟಾಹ ಬಹುವಿಧ ಚೇಷ್ಟಾಹ ಕರೋತಿ ಇತಿ ಅತೇವ ಸಹ ಮಾಮಾಯನ್ ದ್ರವಿಡ ಭಾಷಾಯಂ ಮಾಯನ್ ಮಾಮಾಯನ್ ಆಶ್ಚರ್ಯ ಚೇಷ್ಟಾವಾನ್ ಇತಿ ಮಾಮಾಯನ್ ಮಾಧವನ್ ಮಾಧವ ಶಬ್ದ ಅಪಿ ಬಹು ರಮ್ಯಂ ಅಪಿ ಚ ಪ್ರಾಧಾನ್ಯನ ವರ್ತತೆ ಮಾಧವ ಇತಿ ಶಬ್ದ ಮಾಧವನ್ ಎಂದು ಓದವಲ್ಲೀರೇ ಇತಿ ಷಟಕೋಪ ಮುನಯಃ ವದಂತಿ ಅತಃ ತಂಚ ಮಾಮಾಯನ್ ವೈಕುಂಠಂ ಮಾಧವಂ ತಸ್ಯ ನಾಮ ಸಂಕೀರ್ತನಂ ವಯಂ ಕುರ್ಮಃ ಪಾಡಿ ಮಾಮಾಯನ್ ವೈಕುಂಠನ್ ಮಾಮಾಯನ್ ಮಾಧವನ್ ವೈಕುಂಠನ್ ಎಂದ್ರೆಂದು ನಾಮಂ ಫಲವಂ ನವೀಂದ್ರೇಲೋ ತಸ್ಯ ನಾಮಾನಿಯೇವ ವಯಂ ಸ್ವೀಕುರ್ಮಃ ನಾಮಾನಿಯೇವ ವಯಂ ವದಾಮಃ பத்துடை அடியவர் கழியவன் பிறர்களுக் கரிய வித்தகன் மலர் மகள் விரும்பும் நம் அரும் பெருநடிகள் மத்துரு கரைவண்ணை காவினில் உறவிடை ஆப்புண்டு எத்திரம் உரலினோடு இணைந்திருந்தேங்கிய எழிவே மாமாயனிதி சப்தேன பகவதா சௌலபியமபி சூச்சியதே தச்ச சௌலபியம் ஸ்மிருத்வா மூர்ச்சாம் பிராப்தவந்தஹ ஷடகோப மகாமுனயஹ பத்துடை அடியவர்க்கு எளியவன் பகவான் பகு சுலபா கேஷாம் பக்தானாம் பிறர்களுக்கு அரிய வித்தகன் அந்நேஷாம் கிருதே பகு துர்லபா கதம் ஞாயத்தே கிருஷ்ணாவதாரே யசோதாயாக பிரேம்னா பத்தஹ ஆசீத் உலூகலே தஸ்ய பந்தனம் கிருத்தவதி யசோதா சக்தியாவா நெய்வ ಭಕ್ತಿಯಾ ಕೃತವತಿ ತಚ್ಚ ಸೌಲಭ್ಯಂ ಸ್ಮೃತ್ವಾ ತಂ ಸ್ತೋತುಂ ಪ್ರಾವರ್ತತ ಷಟಕೋಪ ಮಹಾಮುನಯಃ ಕಿಂತು ಮೂರ್ಛಾಂ ಪ್ರಾಪ್ತವಂತಃ ಅಹೋ ಏವಂ ವಾ ತವ ಸೌಲಭ್ಯಂ ಇತಿ ತಂ ಚ ಭಗವಂತಂ ವಯಮಪಿ ಸ್ತುವಾಮ ಇತಿ ಸ್ತೋತ್ರಂ ಕುರ್ಮಃ ಇತಿ ಇತಿ ಹೇತೋ ತಾಂ ಆಹ್ವಯಂತಿ ಬಾಲಿಕಾಃ ಮಹಿಮಾ ತಾವಾನ್ ವರ್ತತೆ ಭಗವತಃ ಅಸ್ತು ಸ್ವಾಪದೇಶ ವಿಷಯೇ ಮಾಡಂ ಇತಿ ಯತ್ ಜಗತ್ ಯತ್ ಸ್ಥಳಂ ಉಚ್ಯತೆ ತಸ್ಮಾತ್ ಅಥವಾ ತತ್ರ ಸ್ಥಿತ್ವಾ ಸರ್ವಾನಪಿ ವಿಷಯಾನ್ ದ್ರಷ್ಟುಂ ಭೋಕ್ತುಂ ಶಕ್ನುಮಃ ಜೀವಾತ್ಮ ಯತ್ರ ವರ್ತತೆ ತತ್ರ ಸನ್ನೇವ ಸಹ ಸರ್ವಂ ಭೋಕ್ತುಂ ಶಕ್ತವಾನ್ ಇತಿ ಭಾವಃ ಸೈವ ಜ್ಞಾನಪ್ರಕಾಶಃ ಜೀವಾತ್ಮ ಜ್ಞಾನಪ್ರಕಾಶಃ ಅತ್ರೈವ ಸ್ಥಿತ್ವಾ ಅಸ್ಮಿನ್ ಶರೀರೇ ಏವ ಸ್ಥಿತ್ವಾ ವಯಂ ಭಗವಂತಂ ಭೋಕ್ತುಂ ಶಕ್ನುಮಃ ಅಂತರ್ಯಾಮಿ ರೂಪೇಣ ಸಖಲು ವರ್ತತೆ ಅಸ್ಮಾಭಿಃ ಮನಃ ಅಪಿ ಮನಃ ದತ್ತಂ ಭವತಿ ಯೇನ ಅತ್ರ ಅತ್ರ ಅತ್ರೈವ ಸನ್ ವಯಂ ಸರ್ವಂ ಭೋಕ್ತುಂ ಶಕ್ನುಮಃ ತಥಾಪಿ ಕಿಂಚನ ದ್ವಾರಂ ತತ್ರ ವರ್ತತೆ ತದ್ವಾರಸ್ಯ ಉದ್ಘಾಟನ ಕೃತ್ವಾ ಏವ ವಯಂ ಏತತ್ಸರ್ವಂ ಕರ್ತುಂ ಶಕ್ನುಮಃ ಆಚಾರ್ಯೇಭ್ಯಃ ಉಪದೇಶಂ ಸಮ್ಯಕ್ ಪ್ರಾಪ್ಯ ತತ್ರಸ್ಥ ದ್ವಾರಂ ಉದ್ಘಾಟಯಾಮಶ್ಚೇತ್ ವಯಂ ಭಗವಂತಂ ಅತ್ರೇವ ಅನುಭವಿತುಂ ಅರ್ಹಾಮಃ ಅತ್ರ ಭಾಗವತಃ ಶ್ರೀ ವೈಷ್ಣವಃ ಮೂಕಾಃ ಸ್ಯುಃ ಬಧಿರಾಃ ಸ್ಯುಃ ಕಿಮರ್ಥಂ ಕಿಂಚಿತ್ ಅನ್ಯಂ ಪ್ರತಿ ದುರ್ವಚಃ ವದಾಮಃ ಯದಿ ವಕ್ತವ್ಯಂ ಭವತಿ ತರ್ಹಿ ಮೂಕಾಃ ಭವಾಮಃ ಯದಿ ಕೇನಾಪಿ ಉಚ್ಯತೆ ದುರ್ವಚಃ ಭಾಗವತಾನ ವಿಷಯೇ ತರ್ಹಿ ಬಧಿರಾಃ ವಯಂ ಭವೇಮ ಕ್ಯೂಂಕಿ ಭಾಗವತ ದೋಷಾ ಅಸ್ಮಾಕಂ ಲಕ್ಷ್ಯ ನ ವರ್ತಂತೆ अतएव ये सिविडो अनंतलो ऊमयो एतत् सर्वं जीवात्मनां कृते अथवा भागवतानां श्रीवैष्णवानां कृते एवं मन्यते। अस्तु, एतावत् पर्यन्तं तूमनि माडते इति पद्यस्य अर्थं वयम् अनुभूतवन्तः। इतः परं नोटृच्छुवर्तम् इति आरभ्यमानं दशमपद्यम् अनुभविष्यामः। श्रीमत्यै गोदायै नमः, श्रीमते रामानुजाय नमः, श्रीमते निगमान्तमहादेशिकाय नमः। धन्यवादः।